ಪ್ರತ್ಯಕ್ಷ ಓಲಿಯ ವೃತ್ತಿ ಸಮಿತಿ ಮೇಲನೇಟ ಅನುಬಂಧ ವೃತ್ತಿ ಸಮಿತಿ ಸಹ ಅನುಕೂಲ ವೃತ್ತಿ ಸಮಿತಿ ಸಮಗ ಏಕಾಬದ್ಧವ ಅಕ್ಟೋಬರ್ 10 ಸಂಸ್ಕೃತಿ ಉದ್ಘೋಷಣೆ ಆಗ್ತಾವ ಲಿಪ್ಟನ್ ವಟರಾಮ್ ಈ ಪಶುವ ಬೆಳೆಯ ಕೊಲಂಬ ಮಹಾಜನ ಪುಸ್ತಕದ ಶ್ರವಣಾಗಾರಿ ಪ್ರವಚನ ಲಂಕಾವಿನ ಪುಗ್ಗಲಿಕಾಂಶ ರಾಜ್ಯಾಂಶ ಬ್ಯಾಂಕು ಸೇಸ್ತ್ರಿ ಇನ್ನು ಸಿಎಲ್ಮ ಸೇವಕ ಸೇವಿಕಾವಂತ ಮುಪದ ಈ ಮ್ಯಾನ್ ಪವರ್ ಕಿಯನ ಕ್ರಮೇ ನಿಶಾ ಅದು ಸೇವಕೆಂಗಿ ರಕ್ಷಿಯಾವಳ ಸುರಕ್ಷಿತಾವೇ ಬಲವತ್ ತರ್ಜನೆ ಹಾಕೆಲ್ಲ ಮೇಘಾದ ಪುಗ್ಗಲಿಕಾಂಶ ಇತರಕ್ಕೆ ರಾಜ್ಯಾಂಶ ಬ್ಯಾಂಕು ಸೇಸ್ತ್ರಿ ಬಲಪಾನ ಪ್ರಶ್ನೆ ಪತ್ತಲಾದ ನಿಶಾ.